ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತಿಂಗಳ ಹುರುಳಿ ಬೇಸಾಯ ಕುರಿತು ಡಾಕ್ಟರ್ ಎಂ ಶಾಲಿನಿ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ತಿಂಗಳ ಹುರುಳಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಾಲಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಶಾಲಿನಿ ಅವರು. ನಮಸ್ತೆ ಸರ್. ತಿಂಗಳ ಹುರುಳಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಈ ಬೆಳೆಗೆ ಒಳ್ಳೆ ಬೇಡಿಕೆ ಕೂಡ ಇದೆ. ನಮ್ಮ ರೈತ ಬಾಂಧವರು ಇದು ಒಂದು ಕಡಿಮೆ ಕಾಲದಲ್ಲಿ ಬರೋ ತರಕಾರಿ ಬೆಳೆಯಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಬೆಳೀತಾರೆ. ತಾವಿವತ್ತು ಈ ತಿಂಗಳು ಹುರುಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ತಿಂಗಳು ಹುರುಳಿಯ ಪೌಷ್ಟಿಕ ಗುಣಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಮೊದಲಿಗೆ ಎಲ್ಲ ರೈತರು ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ತಿಂಗಳ ಹುರುಳಿ ಇದೊಂದು ದ್ವಿದಳ ಧಾನ್ಯ ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಮುಖ್ಯವಾದ ತರಕಾರಿ ಬೆಳೆಯಾಗಿದೆ. ಇದು ಅಲ್ಪಾವಧಿ ತರಕಾರಿ ಬೆಳೆಯಾಗಿದ್ದು 50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಈ ತರಕಾರಿ ಬೆಳೆಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಸಸಾರಜನಕ, ಶರ್ಕರ ಪಿಷ್ಟ, ಹಾಗೆ ಜೀವಸತ್ವಗಳು ಅಂದರೆ ವಿಟಮಿನ್ಸ್, ಹಾಗೆ ಖನಿಜ ಪದಾರ್ಥಗಳು ಹೇರಳವಾಗಿದ್ದು ಇದರಲ್ಲಿ ಹೆಚ್ಚು ನಾರಿನಾಂಶ ಇರುತ್ತದೆ. ಇದಲ್ಲದೆ ರಂಜಕ, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ಹಾಗೂ ಕ್ಯಾಲ್ಸಿಯಂ ಅಂಶಗಳು ಸಹ ಇದರಲ್ಲಿ ಹೇರಳವಾಗಿದೆ. ಇನ್ನು ಈ ಹುರುಳಿಕಾಯನ್ನು ನಾವು ಪ್ರತಿನಿತ್ಯದ ಆಹಾರದಲ್ಲಿ ಯಾವ ರೀತಿ ಬಳಸ್ಕೋಬಹುದು ಅಂತೀರಿ? ಈ ಹುರುಳಿಕಾಯನ್ನು ನಾವು ದಿನನಿತ್ಯದ ಆಹಾರದಲ್ಲಿ ನಾವು ತರಕಾರಿ, ಮುಖ್ಯವಾಗಿ ತರಕಾರಿಯಾಗಿ ಬಳಸ್ತೇವೆ. ಅದರಲ್ಲೂ ಸಾಂಬಾರು ಮಾಡಲು, ಪಲ್ಯ ಮಾಡಲು ಹೆಚ್ಚಾಗಿ ಬಳಸ್ತೇವೆ. ಹಾಗೆ ನಂತರದ ಕೊಯ್ಲುಗಳಲ್ಲಿ ಬರುವಂಥದ್ದು ಒಣಗಿದ ಕಾಳುಗಳನ್ನು ಸಹ ನಾವು ಅಡುಗೆಯಲ್ಲಿ ಬಳಸ್ತೇವೆ. ಅಂದರೆ ಈ ಆರೋಗ್ಯ ಸುಧಾರಣೆಯಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾಗಿರೋದ್ರಿಂದ ಈ ತಿಂಗಳ ಹುರುಳಿಯ ಔಷಧೀಯ ಗುಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ. ಎಲ್ಲಾ ತರಕಾರಿ ಬೆಳೆಗಳಲ್ಲೂ ಔಷಧೀಯ ಗುಣಗಳು ಹೆಚ್ಚಾಗಿರುವುದರಿಂದ ಇದರಲ್ಲೂ ಸಹ ಇದನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಶರೀರ ಬಲಗೊಳ್ಳುತ್ತದೆ. ಹಾಗೆ ಮಲಬದ್ಧತೆ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಸಹ ಇದು ನಿವಾರಣೆ ಆಗುತ್ತದೆ. ಹಾಗೆ ಇದು ಅಧಿಕ ಪ್ರಮಾಣದಲ್ಲಿ ಖನಿಜ ಪದಾರ್ಥವಿರುವುದರಿಂದ ಇದು ನಮಗೆ ಶುದ್ಧ ರಕ್ತ ಒಂದು ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತದೆ. ಓಹೋ, ಅಷ್ಟು ಮಟ್ಟಿಗೆ ಇದರ ಮಹತ್ವ ಇದೆ ಆರೋಗ್ಯದ ದೃಷ್ಟಿಯಿಂದ. ಇನ್ನು ನಾವು ಇನ್ನು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಹುರುಳಿಕಾಯಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವು ಅಂತೀರಿ? ಈ ಹುರುಳಿಕಾಯಲ್ಲಿ ನಮಗೆ ಎರಡು ತರದ ವಿಧವಾದಂತಹ ತಳಿಗಳಿರುತ್ತೆ. ಒಂದು ಗಿಡ್ಡವಾದ ತಳಿಗಳು, ಇನ್ನೊಂದು ಹಬ್ಬುವ ತಳಿಗಳು ಅಂತ. ಈ ಗಿಡ್ಡವಾದ ತಳಿಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ಲೋಕಲ್ ಅಂತ ಎಲ್ಲರಿಗೂ ಗೊತ್ತೇ ಇದೆ, ಅದು ತುಂಬಾ ಪ್ರಮುಖವಾಗಿರುವಂತಹ ಪ್ರಚಲಿತವಾಗಿರುವಂತಹ ತಳಿ. ಹಾಗೆಯೇ ಕಂಟೆಂಡರ್ ಅಂತ ಸಹ ಇದೆ. ಹಾಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿರುವಂತಹ ಅರ್ಕಾ ಕೋಮಲ್, ಅರ್ಕಾ ಸುವಿಧಾ, ಅರ್ಕಾ ಅನೂಪ್ ಮತ್ತು ಅರ್ಕಾ ಶರತ್ ಎಂಬ ತಳಿಗಳು ನಮ್ಮ ಲಭ್ಯವಾಗಿದ್ದಾವೆ. ಈ ಬೆಂಗಳೂರು ಲೋಕಲ್ ಅಂದ್ರೆ ಗಿಡ್ಡ ತಳಿಗಳು, ಎಲ್ಲಾ ತಳಿಗಳನ್ನು ನಾವು ಎಲ್ಲಾ ಕಾಲದಲ್ಲೂ ಸಹ ಬೆಳೆಯಬಹುದು. ಈ ಬೆಂಗಳೂರು ಲೋಕಲ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಇದು ತಿಳಿ ಹಸಿರು ಬಣ್ಣದ್ದಾಗಿದ್ದು ಎಲ್ಲ ಕಾಲಗಳಲ್ಲೂ ಇದು ಸೂಟಬಲ್ ಆಗಿದೆ. ಜೊತೆಗೆ ಇದು ಕಾಯಿಗಳು ಏನಪ್ಪಾ ಅಂದ್ರೆ ಸ್ವಲ್ಪ ಚಪ್ಪಟೆ ಆಗಿರ್ತವೆ, ಆದ್ರೆ ಕಂಟೆಂಡರ್ ಆ ತರ ಅಲ್ಲ. ಈ ಕಾಯಿಗಳು ದುಂಡಾಗಿರುತ್ತವೆ, ನಾರಿನಾಂಶ ಇದರಲ್ಲಿ ಸ್ವಲ್ಪ ಕಡಿಮೆ, ಆಮೇಲೆ ಹೆಚ್ಚು ತಿರುಳನ್ನು ಹೊಂದಿದೆ. ಇನ್ನು ನಮ್ಮ ಅರ್ಕಾ ಕೋಮಲ್ಲು, ಅರ್ಕಾ ಸುವಿಧಾ, ಅರ್ಕಾ ಅನೂಪ್, ಅರ್ಕಾ ಶರತ್ ಸಹ ಎಲ್ಲಾ ಕಾಲಗಳಲ್ಲೂ ಬೆಳೆಯಬಹುದು. ಈ ಇಂಪಾರ್ಟೆಂಟ್ ಆಗಿ ಇದು ಸ್ವಲ್ಪ ಇಳುವರಿಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಹಾಗೆ ಅರ್ಕಾ ಕೋಮಲ್ ಬಂದ್ರೆ ನಮಗೆ ಎಕರೆಗೆ 7.2 ಟನ್ ಅಷ್ಟು ಸಿಗುತ್ತೆ. ಹಾಗೆ ಅರ್ಕಾ ಸುವಿಧಾ ಬಂದು 7.6 ಟನ್ ಸಿಗುತ್ತೆ. ಇನ್ನು ಅರ್ಕಾ ಅನೂಪ್ ಇದು 8-8.5 ಟನ್ ಅಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಮುಖ್ಯವಾದಂತಹ ಗುಣ ಅಂದ್ರೆ ಅರ್ಕಾ ಅನೂಪ್ದು ತುಕ್ಕು ರೋಗ ಅಂತ ಕಾಣಿಸ್ಕೊಳ್ಳುತ್ತೆ. ತುಕ್ಕು ಮತ್ತೆ ದುಂಡಾನು ಅಂಗಮಾರಿ ರೋಗಗಳಿಗೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಅರ್ಕಾ ಶರತ್ ಬಂದು ಎಕರೆಗೆ 8 ಟನ್ ಅಷ್ಟು ಇಳುವರಿಯನ್ನು ಕೊಡುತ್ತದೆ. ಇದು ಕಾಯಿಗಳು ದುಂಡಾಗಿದ್ದು ಇದು ಸಹ ನಾರಿನಂಶ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಇನ್ನು ನೆಕ್ಸ್ಟ್ ಅಬ್ಬುವ ತಳಿಗಳಿಗೆ ಬಂದರೆ ಇದರಲ್ಲಿ ಕೆಂಟುಕಿ ವಂಡರ್ ಅಂತಿದೆ. ಹಾಗೆ ಖಾಸಗಿ ಸಂಸ್ಥೆಯವರು ಅಭಿವೃದ್ಧಿಪಡಿಸಿರುವಂತಹ ನಾನಾ ತರಹದ ತಳಿಗಳು ಇದರಲ್ಲಿ ಉಂಟು. ಇದಕ್ಕೆ ಏನಪ್ಪಾ ಅಂತಂದ್ರೆ ಈ ಗಿಡಗಳು ಬಳ್ಳಿಯಾಗಿ ಹಬ್ಬುವುದರಿಂದ ಇದಕ್ಕೆ ಆಸರೆಯನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ಇದು ಗಿಡ್ಡ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಈ ತಳಿಗಳಲ್ಲಿ ಅಂದ್ರೆ ಈ ಹಬ್ಬುವ ತಳಿಗಳಲ್ಲಿ ನಾವು ಇಳುವರಿಯನ್ನು ಹೆಚ್ಚಾಗಿ ಪಡ್ಕೊಬಹುದು. ಇನ್ನು ನಾವು ಈ ಸೂಕ್ತವಾದಂಥ ಮಣ್ಣಿಗೆ ಬಂದರೆ ಈ ಹುರುಳಿಕಾಯಿ ಬೆಳೆಗೆ ಸೂಕ್ತವಾದಂಥ ಮಣ್ಣು ಹೇಗಿರಬೇಕು ಅಂತೀರಿ? ಈ ಹುರುಳಿಕಾಯನ್ನು ಬೆಳೆಯೋದಕ್ಕೆ ಎಲ್ಲ ಥರದ ಮಣ್ಣು ಸೂಕ್ತವಾಗಿರುತ್ತೆ. ಆದರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ರೆ ಹೆಚ್ಚು ಸೂಕ್ತ. ನೀರು ಬಸಿದು ಹೋಗೋದು ಅಂತಂದ್ರೆ ಯಾಕೆ ಅಂತಂದ್ರೆ ಇದು ರೋಗಗಳು ಜಾಸ್ತಿ ಹರಡೋದ್ರಿಂದ ನೀರು ಬಸಿದು ಹೋಗ್ಬೇಕಾಗುತ್ತೆ. ಇನ್ನು ರಸಸಾರ ಅಂತಂದ್ರೆ ನಮ್ಗೆ ಪಿ ಎಚ್ ಅಂತೀವಿ, ಅದು 5.5-6 ಇರಬೇಕಾಗುತ್ತೆ. ಈ ಬೆಳೆ ಬೆಳೆಯೋದಕ್ಕೆ ಯಾವ ಮಣ್ಣು ಸೂಕ್ತವಾಗಿರೋದಿಲ್ಲ ಅಂದ್ರೆ ಜಿಗಿಟು ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಈ ಬೆಳೆಗೆ ಸೂಕ್ತವಾಗಿರೋದಿಲ್ಲ. ಹಾಗೆ ಈ ಮಣ್ಣು ವಿಷಯಕ್ಕೆ ಬಂದಾಗ ಯಾವುದೇ ಒಂದು ಬೆಳೆ ಬೆಳೆಯಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ಅಂತದ್ದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ನಮಗೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮುಂದಿನ ಬೆಳೆ ಯಾವ್ದು ನಾವು ಬೆಳೆಯಬೇಕು ಅಂತಿದೀವೋ ಆ ಬೆಳೆಗೆ ನಾವು ಎಷ್ಟು ಪೋಷಕಾಂಶಗಳು ನೀಡಬಹುದು ಅಥವಾ ಆ ಬೆಳೆಗೆ ಆ ಮಣ್ಣು ಬೆಳೆಯೋದಕ್ಕೆ ಸೂಕ್ತವಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಬಹುದು. ಇನ್ನು ಮುಖ್ಯವಾಗಿ ನಾವು ಹವಾಗುಣಕ್ಕೆ ಬಂದ್ರೆ ಈ ಒಂದು ತಿಂಗಳು ಹುಳಿಯನ್ನ ಬೆಳೆಯೋದಕ್ಕೆ ಹವಾಗುಣ ಹೇಗಿರಬೇಕಾಗುತ್ತೆ? ಇದಕ್ಕೆ ಹವಾಗುಣ ಯಾವ ರೀತಿ ಇರಬೇಕಂದ್ರೆ ಬಹಳಷ್ಟು ಶೈತ್ಯವೇ ಅಥವಾ ನಾವು ಏನು ಸುಡುಬಿಸಲು ಅಂತೀವೋ ಆ ತರಹದ ವಾತಾವರಣ ಇದಕ್ಕೆ ಸೂಕ್ತವಾಗಿರೋದಿಲ್ಲ. ಇದಕ್ಕೆ ಉಷ್ಣಾಂಶ 15.5-25 ಸಾಕಾಗುತ್ತೆ. ಅದೇ ಹೆಚ್ಚಾಗಿ ಏನಾದ್ರೂ ಉಷ್ಣಾಂಶ ಜಾಸ್ತಿ ಆಗ್ಬಿಟ್ರೆ ಅಂದ್ರೆ 30°C ಜಾಸ್ತಿ ಆಗ್ಬಿಟ್ರೆ ಹೂ ಉದ್ರೋಗ ಚಾನ್ಸಸ್ ಇರೋದ್ರಿಂದ ಅಲ್ಲಿ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಇದಕ್ಕೆ ಬೇಸಿಗೆ ಕಾಲ ಸೂಕ್ತವಾಗಿರೋದಿಲ್ಲ. ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ನಾವು ಇದನ್ನ ಬೆಳಿಬಹುದು. ಬೆಸ್ಟ್ ಅಂದ್ರೆ ಯಾವ ತಿಂಗಳುಗಳಲ್ಲಿ ಇದನ್ನ ಪ್ರಾರಂಭ ಮಾಡಬಹುದು ಅಂತಂದ್ರೆ ಜುಲೈ ಆಗಸ್ಟ್ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬೆಳಿಬಹುದು. ಆದ್ರೆ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಸ್ವಲ್ಪ ವಾತಾವರಣ ತಂಪಾಗಿರೋದ್ರಿಂದ ನಾವು ಈವನ್ ಬೇಸಿಗೆ ಕಾಲದಲ್ಲೂ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಸಹ ಈ ಬೆಳೆನ ನಾಟಿ ಮಾಡಬಹುದು. ಯಾಕಂದ್ರೆ ಈ ಗುಡ್ಡಗಾಡಿನಲ್ಲಿ ಮಳೆಗಾಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇಸಿಗೆನಲ್ಲೂ ಬೆಳಿಬಹುದು. ಹೌದು, ತಂಪಾದ ವಾತಾವರಣ ವಾತಾವರಣದಲ್ಲಿದ್ದಾಗ ಬೆಳಿಬಹುದು. ಇನ್ನು ನಾವು ಬೇಸಾಯ ಮಾಡ್ಕೋಬೇಕು ಅಂದ್ರೆ ಒಂದು ಎಕರೆಗೆ ಈ ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಒಂದು ಎಕರೆಗೆ ಬಿತ್ತನೆ ಬೀಜ ಅಂದ್ರೆ ಈ ಗಿಡ್ಡ ತಳಿಗಳಿಗೆ ಒಂದು ಎಕರೆಗೆ 16 kg ನಮ್ಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಆದ್ರೆ ಹಬ್ಬುವ ತಳಿಗಳಿಗೆ ನಿಮ್ಗೆ 6-8 kg ಬಿತ್ತನೆ ಬೀಜ ಸಾಕಾಗುತ್ತೆ. ಇದು ಯಾವ್ದ್ರ ಮೇಲೆ ಆಧಾರಿತ ಆಗಿರುತ್ತೆ ಅಂದ್ರೆ ನಾವು ಅಂದ್ರೆ ಈಗ ಸಾಲಿನಿಂದ ಅಂತರ ಎಷ್ಟು ಕೊಡ್ತೀವೋ ಅದ್ರ ಮೇಲೆ ನಮ್ಗೆ ಹಾಗೆ ಬಿತ್ತನೆ ಬೀಜ ವ್ಯತ್ಯಾಸ ಆಗುತ್ತೆ. ಹಾಗೆ ಕೊಟ್ಟಿಗೆ ಗೊಬ್ಬರ ನಮ್ಗೆ ಎಕರೆಗೆ ಏನಿಲ್ಲ ಅಂದ್ರೂ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಆಮೇಲೆ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಒಂದು 200 kg ಎಕರೆಗೆ ಹಾಕಿದ್ರೆ ಒಳ್ಳೇದೇ. ಸಾವಯವ ಗೊಬ್ಬರ ನಾವ್ ಎಷ್ಟು ಸೇರಿಸ್ತಿರೋ ಅಷ್ಟು ಸಹ ಇದ್ರಲ್ಲಿ ಒಳ್ಳೇದು. ಇನ್ನು ರಾಸಾಯನಿಕ ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಶ್ ಬಂದಾಗ 25-30 kg ಸಾರಜನಕ ರಂಜಕ ಪೊಟ್ಯಾಶ್ ಕೊಡುವುದು ಉತ್ತಮ. ಹಾಗೆ ರಂಜಕ ಕರಗಿಸುವಂತ ಜೀವಾಣು ಅಂದ್ರೆ ಗೊಬ್ಬರ ಸಿಗುತ್ತದೆ, ಅದು 1 kg ಬೇಕಾಗುತ್ತೆ ಸರ್. ರಂಜಕವನ್ನು ಕರಗಿಸುವಂತ ಜೀವಾಣು ಗೊಬ್ಬರ. ಹೌದು, ಮತ್ತೆ ನಾವು ಬೇರೆ ಬೇರೆ ಒಂದು ಗೊಬ್ಬರಗಳನ್ನು ಕೂಡ ಕೊಡ್ತಾ ಇರಬೇಕಾಗತ್ತೆ. ಕೊಡಬಹುದು. ಇನ್ನ ಈ ರಂಜಕವನ್ನ ಕರಗಿಸುವಂತ ಜೀವಾಣು ಗೊಬ್ಬರದ ಒಂದು ಉಪಯೋಗದ ಬಗ್ಗೆ ತಾವು ತಿಳಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ರಂಜಕ ಕರಗಿಸುವಂತ ಜೀವಾಣುದು ಉಪಯೋಗ ಮತ್ತೆ ಅದನ್ನ ಯಾವ ರೀತಿ ಬಳಸಬೇಕು ಅಂದ್ರೆ ಬೀಜೋಪಚಾರ ಮಾಡುವಂತದ್ದು. ಈಗ ಬಿತ್ತನೆ ಮಾಡುವ ಹಿಂದಿನ ದಿನ ಬೀಜೋಪಚಾರ ಮಾಡಬೇಕಾಗುತ್ತೆ. ಇದಕ್ಕೆ ಬೀಜೋಪಚಾರ ಮಾಡೋದಕ್ಕೆ ಪ್ರತಿ ಕಿಲೋ ಕೆಜಿಗೆ ನಮ್ಗೆ 150 g ಇದು ಜೀವಾಣು ಸಾಕಾಗುತ್ತದೆ. ಯಾವ ರೀತಿ ಅಂದ್ರೆ ಹಿಂದಿನ ದಿನ ಮನೆಯಲ್ಲಿ ಬೀಜನ ಹರಡ್ಕೊಂಡ್ಬಿಟ್ಟು ನಾವು ಮೊದಲಿಗೆ ಬೆಲ್ಲದ ಪಾಕ ತಯಾರಿಸ್ಕೊಬೇಕಾಗುತ್ತೆ. 1.5 liter ಅಥವಾ 20 kg ಅಂದ್ರೆ 1/2 liter ನೀರಿಗೆ 1-3 hs ಬೆಲ್ಲವನ್ನ ಹಾಕ್ಬಿಟ್ಟು ಪಾಕ ಬರೋ ತರ ಮಾಡ್ಕೊಂಡ್ಬಿಟ್ಟು ಅದನ್ನ ಈ ಬೀಜಗಳ ಮೇಲೆ ಚುಮುಕ್ಸ್ಬಿಡೋದು. ಅದ್ರ ಮೇಲೆ ಚುಮುಕ್ಸ್ಬಿಟ್ಟು ಈ ಜೀವಾಣುವನ್ನ, ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಈ ಜೀವಾಣುವನ್ನು ಮತ್ತೆ ಅದ್ರ ಮೇಲೆ ಹರಡೋದ್ರಿಂದ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅವತ್ತಿನ ದಿನ ರಾತ್ರಿ ಅಲ್ಲೇ ಮನೆಯಲ್ಲೇ ನೆರಳಲ್ಲೇ ಅದನ್ನ ಒಣಗಿಸ್ಬಿಟ್ಟು ಮುಂದೆ ನೆಕ್ಸ್ಟ್ ಮಾರನೇ ದಿನ ನಾವು ಅದನ್ನ ಬಿತ್ತನೆಗೆ ಉಪಯೋಗಿಸ್ಕೊಬಹುದು, ಉಪಯೋಗಿಸ್ಬೋದು. ಇನ್ನು ಇದ್ರ ಉಪಯೋಗ ಬಂದಾಗ ಏನಪ್ಪ ಅಂತಂದ್ರೆ, ಈಗ ನಾವು ರಂಜಕ ಕೊಟ್ಟಿರ್ತೀವಿ, ಅದು ಬೆಳೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿರುತ್ತೆ. ಇನ್ನು ಉಳಿದಿರುವಂತದ್ದು ನಮ್ಮ ಮಣ್ಣಿನಲ್ಲೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಆಗ ಇದ್ರದ್ದು ಉಪಯೋಗ ಯಾವ ರೀತಿ ಆಗುತ್ತೆ ಅಂದ್ರೆ, ಲಭ್ಯವಾಗದೆ ಇರುವಂತ ರಂಜಕವನ್ನು ಇದು ಕರಗಿಸೋದ್ರಿಂದ ನಮ್ಗೆ ಹೆಚ್ಚಿನ ರಂಜಕವಾದ ಲಭ್ಯವಾಗುವ ಸಹಾಯ ಮಾಡುತ್ತದೆ. ಅದರಿಂದ ನಾವು ರಂಜಕ ಗೊಬ್ಬರನ ಏನು ಬಳಸ್ತೀವೋ ಬೆಳೆಗೆ ಅದ್ರ ಪ್ರಮಾಣನ ನಾವು ಕಡಿಮೆ ಮಾಡಬಹುದು, ಅದರ ಜೊತೆಗೆ ನಾವು ಹೆಚ್ಚಿನ ಇಳುವರಿಯನ್ನು ಸಹ ಪಡಿಬಹುದು. ಇನ್ನು ಮುಖ್ಯವಾಗಿ ಭೂಮಿ ತಯಾರಿಕೆ ಬಗ್ಗೆ, ಬಿತ್ತನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇನ್ನು ಭೂಮಿ ತಯಾರಿ ಮಾಡ್ಕೊಳ್ಳೋದು ಬಹಳನೇ ಮುಖ್ಯವಾಗಿರುವಂತ ಒಂದು ಕ್ರಮ. ಭೂಮಿಯನ್ನು ನಾವು ಚೆನ್ನಾಗಿ 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಆ ಎಂಟೆಗಳೆಲ್ಲ ಏನ್ ಬರುತ್ತೋ ಅದನ್ನೆಲ್ಲ ಪುಡಿ ಮಾಡಿ ಕಸ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಹದ ಮಾಡ್ಕೊಬೇಕು. ನಂತರ ಗಿಡ್ಡ ತಳಿಗಳಿಗಾದ್ರೆ 1.5 ಅಡಿ ಮತ್ತು ಅಬ್ಬುವ ತಳಿಗಳಿಗಾದ್ರೆ 4 ಅಡಿ ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ಮಾಡ್ಕೊಬಹುದು. ಈ ಬೋದು ಮತ್ತು ಹರಿಗಳನ್ನು ಮಾಡ್ಕೊಂಡಿದ ನಂತರ ನಾವು ಏನು ಪೂರ್ಣ ಪ್ರಮಾಣದ ಗೊಬ್ಬರ, ತಿಪ್ಪೆ ಗೊಬ್ಬರ 10 ಟನ್ ಹಾಕಬೇಕು ಅಂತ ಹೇಳ್ತೀವೋ ಅದನ್ನ 10 ಟನ್ನು ಮತ್ತೆ ಅರ್ಧ ಭಾಗದ ಸಾರಜನಕ ಮತ್ತೆ ಪೂರ್ಣ ಭಾಗ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಸಿಯಂ ಗೊಬ್ಬರಗಳನ್ನು ಹರಿಗಳಲ್ಲಿ ಸಮಪ್ರಮಾಣವಾಗಿ ಹರಡಬೇಕು. ಅದರ ನಂತರ ಗಿಡ್ಡ ತಳಿಗಳಾದ್ರೆ ನಾವು 6 ಅಂಗುಲ, ಅದೇ ಅಬ್ಬುವ ತಳಿಗಳಾದ್ರೆ 1 ಅಡಿ ಅಂತರದಲ್ಲಿ ನಾವು ಬೀಜಗಳನ್ನು ಬಿತ್ತು ಬಿಟ್ಟು ಅದನ್ನಂತರ ತೆಳುವಾಗಿ ನೀರನ್ನು ಕೊಡಬೇಕಾಗುತ್ತೆ. ಅಂದ್ರೆ ಸಾಲಿನಲ್ಲೂ ಕೂಡ ನಾವು ಅಂತರವನ್ನ ಪಾಲಿಸಬೇಕಾಗುತ್ತೆ. ಇದು ಬಿಟ್ಟು ನಾವು ಏರುಮಡಿಗಳನ್ನು ಸಹ ಮಾಡಿಕೊಂಡು ಪ್ಲಾಸ್ಟಿಕ್ ಈಗ ಮಲ್ಚಿಂಗ್ ಅಂತ ಬರುತ್ತೆ, ಹೊದಿಕೆ ಅಂತ ಬರುತ್ತೆ, ಅದನ್ನು ಸಹ ಹರಡಿಬಿಟ್ಟು ನಾವು ಇನ್ಲೈನ್ ಡ್ರಿಪ್ಪರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಅಲ್ಲೂ ಸಹ ನಾವು ಬಿತ್ತನೆಯನ್ನು ಮಾಡಿ ಒಳ್ಳೆ ಇಳುವರಿಯನ್ನು ಪಡೆದು ಒಳ್ಳೆ ಗುಣಮಟ್ಟವಾದ ಇಳುವರಿಯನ್ನು ನಾವು ಪಡ್ಕೊಬಹುದು. ಮತ್ತೆ ಆಮೇಲೆ ಮೇಲ್ಗೊಬ್ಬರನು ಕೂಡ ಕೊಡಬೇಕು, ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ. ಅದು ಬಿತ್ತನೆ ಮಾಡಿದ 4 ವಾರಗಳ ನಂತರ ನಾವು ಏನು ಅರ್ಧ ಪ್ರಮಾಣದ ಸಾರಜನಕವನ್ನ ಉಳಿಸಿರ್ತೀವೋ ಅದನ್ನ ನಾವು ಕೊಡಬೇಕಾಗುತ್ತೆ. ಅದೇ ನೀವು ಏನಾದ್ರೂ ಡ್ರಿಪ್ಪೇ ಹಾಕಿದ್ದಾದ್ರೆ ಮೊದಲಿಗೆ ನಾವು ಏನು ಶಿಫಾರಸು ಮಾಡಿರ್ತೀವೋ ತಿಪ್ಪೆ ಗೊಬ್ಬರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ 20% ಅಷ್ಟು ಈ ರಾಸಾಯನಿಕ ಗೊಬ್ಬರಗಳು ಕೊಟ್ಬಿಟ್ಟು ಉಳಿದಿರುವಂತ 70% ಅಷ್ಟು ನಾವು ಡ್ರಿಪ್ ಅಲ್ಲಿ ಪ್ರತಿ ವಾರಕ್ಕೆ ಒಂದ್ಸಾರಿ ಅಥವಾ 2 ಸಾರಿ ಏನು ಆ ಬೆಳೆ ಹಂತಗಳಿಗೆ ನೋಡಿಕೊಂಡು ನಾವು ಡ್ರಿಪ್ ಅಲ್ಲಿ ರಾಸಾಯನಿಕಗಳನ್ನು ಕೊಡಬೇಕಾಗುತ್ತೆ. ಇನ್ನ ಈ ತಿಂಗಳು ಹುರುಳಿ ಅಂದ್ರೆ ಒಂದು ನೀರನ್ನ ಹೆಚ್ಚು ಬೇಡುವಂತ ಒಂದು ಬೆಳೆ ಅಂತ ಹೇಳ್ಬೋದು, ಆ ನೀರನ್ನ ಯಾವ ರೀತಿಯಾಗಿ ಕೊಡಬೇಕಾಗತ್ತೆ ಅಂತೀರಿ? ನಾವು ಈ ನೀರಾವರಿಯಿಂದ ನಾವು ಏನಪ್ಪ ಅಂತಂದ್ರೆ ಈ ಮಣ್ಣಿನಲ್ಲಿರುವಂತ ತೇವಾಂಶ ಹವಾಗುಣ ಎಲ್ಲ ನೋಡಿಕೊಂಡು ನಾವು ನೀರಾವರಿನ ಒದಗಿಸಬೇಕಾಗುತ್ತೆ. 3-4 ದಿನಗಳಿಗೊಮ್ಮೆ ನೀರು ಒದಗಿಸಿದ್ರೆ ಉತ್ತಮ. ಅದೇ ನಿಮ್ಗೆ ಏನಾದ್ರೂ ಶುಷ್ಕ ವಾತಾವರಣ ಇದ್ರೆ ಇದು ಸಹಿಸ್ಕೊಳ್ಳೋದಿಲ್ಲ, ಅಂದ್ರೆ ಸ್ವಲ್ಪ ಹವೆ ಜಾಸ್ತಿ ಆದ್ರೆ ಸಹಿಸ್ಕೊಳ್ಳೋದಿಲ್ವ. ಆದ್ರಿಂದ ಹೂ ಬಿಟ್ಟು ಕಾಯಿ ಬೆಳವಣಿಗೆ ಹಂತದಲ್ಲಿ ನೀರಿನ ಕೊರತೆ ಆಗಬಾರ್ದು. ಆ ನೀರಿನ ಕೊರತೆ ಏನಾದ್ರೂ ಆಗ್ಬಿಟ್ರೆ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಅದಕ್ಕೆ ಆ ಟೈಮಲ್ಲಿ ನೀರು ಕೊಡಬೇಕಾಗುತ್ತೆ. ಅದೇ ಹನಿಯ ನೀರಾವರಿ ಆದ್ರೆ ನೀವು ಪ್ರತಿ ದಿನಕ್ಕೆ 1 ಗಂಟೆ ಕಾಲಗಳಷ್ಟು ನೀವು ನೀರು ಕೊಟ್ಟರೆ ಸಾಕಾಗುತ್ತದೆ. ಮತ್ತು ಇನ್ನಿತರ ಏನು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅಂತ ಇಲ್ಲಿ ಬಹುಮುಖ್ಯವಾಗಿ ಈಗ ಅಬ್ಬುವ ತಳಿಗಳಿಗೆ ನಾವು ಹೇಳಿದ್ವಿ ಅದಕ್ಕೆ ಆಸರೆಯಾಗಿ ಕೊಡಬೇಕಾಗುತ್ತೆ ಅಂತ. ಇಲ್ಲಿ ಅಂತರ ಬೇಸಾಯ ಕ್ರಮಗಳು ಅಂತ ಬಂದಾಗ ಅಬ್ಬುವ ತಳಿಗಳಿಗೆ ನಾವು ಇದು ಏನು ಆಸರೆ ಕೊಡೋದನ್ನ ನಾವು ಮಾಡಲೇಬೇಕಾಗುತ್ತೆ, ಆಧಾರ ಕೊಡೋದನ್ನ ಮಾಡಲೇಬೇಕಾಗುತ್ತೆ. ಆಧಾರ ಕೊಡೋದು ಅಂತಂದ್ರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಕಡ್ಡಿಗಳನ್ನು ಕೊಟ್ಟು ಆಧಾರ ಕೊಟ್ಟು ಒಂದು ದಾರ ಕಟ್ಬಿಟ್ಟು ಬಿಟ್ಬಿಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಏನು ಗಿಡಗಳಿಗೆ ಒಂದು ದಾರ ರೂಪದಲ್ಲಿ ಕಟ್ಟಿ ಮೇಲೆ ಒಂದು ಒಂದು ಪ್ಲಾಸ್ಟಿಕ್ ದಾರನೇ ಬರುತ್ತೆ, ಅದನ್ನ ಕಟ್ಬಿಟ್ಟು ಅದಕ್ಕೆ ನೀವು ಆಧಾರವಾಗಿ ಸುತ್ತಬಿಟ್ರೆ ಗಿಡ ಚೆನ್ನಾಗಿ ಹಬ್ಕೊಂಡು ಹೋಗುತ್ತದೆ. ಕೆಲವು ರೈತರು ಏನ್ ಮಾಡ್ತಾರೆ, ಟೊಮೆಟೊ ಬೆಳೆಯುವಂತ ರೈತರು ಎಸ್ಪೆಷಲಿ ಟೊಮೆಟೊ ಆಗಿದ ತಕ್ಷಣ ಈ ಬೀಜಗಳನ್ನು ಬಿತ್ತನೆ ಮಾಡಿ ಅದರಲ್ಲೇ ಏನು ಹಬ್ಬುವಕ್ಕೆ ನಾವು ಏನು ಆಸರೆ ಕೊಟ್ಟಿರ್ತೀವೋ ಅದರಲ್ಲೇ ಗಿಡಗಳನ್ನ ಹಬ್ಬಿಸ್ತಾರೆ. ಅದು ಸಹ ನಾವು ರೈತರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಕಳೆ ಹತೋಟಿಗೆ ಏನ್ ಕ್ರಮ ಕೈಗೊಳ್ಬೇಕಾಗತ್ತೆ? ಕಳೆ ಹತೋಟಿಗೆ ಏನ್ ಮಾಡ್ಬೇಕು ಅಂದ್ರೆ ಬೀಜ ಬಿತ್ತಿದ ದಿನ ಅಥವಾ ಮಾರನೇ ದಿನ ಅಲಾಕ್ಲೋರ್ ಅಂತ ಸಿಗುತ್ತದೆ, ಹಾಗೆ ಪೆಂಡಮಿತಿಲ್ ಅಂತ ಸಿಗುತ್ತೆ. ಅಲಾಕ್ಲೋರ್ ಆದ್ರೆ 600 ml, ಪೆಂಡಮಿತಿಲ್ ಅಂದ್ರೆ 1 ಲೀಟರ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ತೇವಾಂಶ ಇರೋದನ್ನ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿರುವಂತ ಅಂಶ. ಇನ್ನ ನಾವು ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಒಂದು ಈ ತಿಂಗಳ ಹುರುಳಿ ಬೆಳೆಯಲ್ಲಿ ಕಂಡುಬರುವಂತಹ ಮುಖ್ಯವಾದ ಕೀಟಗಳು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಎಲ್ಲಾ ತರಕಾರಿ ಬೆಳೆಗಳ ತರದಲ್ಲೂ ಸಹ ಈ ಬೆಳೆಯಲ್ಲೂ ಸಹ ತುಂಬಾ ರೋಗ ಮತ್ತು ಕೀಟಗಳು ಬರುತ್ತದೆ. ಈ ರೋಗ ಮತ್ತು ಕೀಟಗಳಿಗೆ ನಾವು ಜಾಸ್ತಿ ಔಷಧಿಗಳನ್ನು ಸಿಂಪರಣೆ ಮಾಡೋದ್ರಿಂದ ಇಲ್ಲಿ ನಾವು ಖರ್ಚು ಸಹ ಜಾಸ್ತಿ ಮಾಡಬೇಕಾಗುತ್ತದೆ. ಇಲ್ಲಿ ಅವಶ್ಯಕತೆ ಬಿದ್ದಾಗ ಮಾತ್ರ ಸಿಂಪರಣೆ ಮಾಡುವುದು ಉತ್ತಮ. ಇಲ್ಲಿ ಮುಖ್ಯವಾಗಿ ಕಂಡು ಬರುವಂತ ಕೀಟಗಳು ಅಂದ್ರೆ ಅಗ್ರೋಮೈಜಿಡ್ ನೊಣ, ಏನು ಕಾಯಿ ಕೊರಕ, ಹಾಗೆ ಜೇಡನು ನುಸಿ ಅನ್ಬಿಟ್ಟು. ಈಗ ಅಗ್ರೋಮೈಸಿಡ್ ನೋಡ ಅಂದ್ರೆ ಹೇಗೆ ಹಾನಿ ಮಾಡುತ್ತೆ ಅಂತ? ಇದರ ಹಾನಿಯ ಲಕ್ಷಣಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಯಾವ ರೀತಿ ಅಂತಂದ್ರೆ ಈ ಸಣ್ಣ ಸಸಿಗಳ ಕಾಂಡದ ಭಾಗದ ಮೇಲೆ ಮರಿ ಹುಳುಗಳು ಕೆರೆದ್ಬಿಟ್ಟು ತಿನ್ನೋದ್ರಿಂದ ಆ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಯಾವಾಗ ಹಳದಿ ಬಣ್ಣಕ್ಕೆ ತಿರುಗುತ್ತೋ ಆ ಗಾಳಿ ಬಂದಾಗ ಗಿಡಗಳು ಸುಲಭವಾಗಿ ಮುರ್ಕೊಂಡ್ಬಿಡುತ್ತೆ. ಹಾಗೆ ಕಾಯಿಗಳನ್ನು ಸಹ ಇದು ಕಚ್ಚಿ ಗಂಟುಗಳುಂಟು ಮಾಡೋದ್ರಿಂದ ಆ ಕಾಯಿಗಳು ಸಹ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಆ ಗುಣಮಟ್ಟವನ್ನ ಕಳ್ಕೊಳುತ್ತೆ. ಇದನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಬಿತ್ತನೆ ಆದ ಎರಡನೇ ವಾರಗಳ ನಂತರನೇ ಡೈಮಿಥಿಯೇಟ್ ಅಥವಾ ಆಕ್ಸಿಡೆಮಿಟಾನ್ ಮೀಥೈಲ್ ಅಂತ ಸಿಗುತ್ತೆ. ಡೈಮಿಥಿಯೇಟ್ ಆದ್ರೆ 1 ಲೀಟರ್ ನೀರಿಗೆ 1.7 ml, ಹಾಗೆ ಆಕ್ಸಿಡೆಮಿಟಾನ್ ಮೀಥೈಲ್ ಆದ್ರೆ 1.3 ml ಇದು ಔಷಧಿಯನ್ನು 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಡದ ಭಾಗಕ್ಕೆ ಬೀಳೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು. ಹೌದು ಹೌದು. ಇದನ್ನ ಬಿಟ್ಕೊಂಡ್ರೆ ಯಾವ ಕೀಟ ಬರುತ್ತೆ ಅಂತೇಳಿ? ಏನು ಏನು ಇದು ಎಲ್ಲಾ ತರಕಾರಿ ಬೆಳೆಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಇದು ಹಾನಿ ಲಕ್ಷಣಗಳು ಏನು ಅಂತಂದ್ರೆ ಎಲೆ ಮತ್ತು ಕುಡಿಗಳಲ್ಲಿ ರಸ ಇರುವಂತ ಕೀಟ ಇದು. ರಸ ಇರ್ಬಿಟ್ಟು ಹಳದಿ ಬಣ್ಣಕ್ಕೆ ಇದು ತಿರುಗುತ್ತೆ, ಆಗ ಎಲೆಗಳ ಮೇಲೆ ನಾವು ಕಪ್ಪು ಬುಷ್ಟುಗಳನ್ನ ಕಾಣಬಹುದು. ಇದು ಹೆಣ್ಣಿನ ಒಂದು ಹಾವಳಿ. ಇದರ ನಿರ್ವಹಣೆ ಈಗ ಆಗ್ರೋಮೈಜಿಡ್ ನೋಣ ಹೇಳದ್ನಲ್ವಾ, ಅದೇ ರೀತಿ ಡೈಮಿಟೈನ್ ಮತ್ತೆ ಆಕ್ಸಿಡೆಮಿಟೈನ್ ಮೀಥೈಲ್ ಅನ್ನ ಸಿಂಪರಣೆ ಮಾಡ್ಕೋಬಹುದು. ಇನ್ನು ಕಾಯಿಕೊರಕ ಯಾವ ರೀತಿ ಹಾನಿ ಮಾಡುತ್ತೆ? ಕಾಯಿಕೊರಕ ಈ ಮರಿ ಹುಳುಗಳು ಏನ್ ಮಾಡುತ್ತೆ, ಕಾಯಿಗಳನ್ನು ಕೊರೆದು ಬೀಜಗಳನ್ನು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಅದನ್ನ ಯಾವ ರೀತಿ ಗುರುತಿಸಬಹುದು ಅಂದ್ರೆ ಕಾಯಿಗಳ ಮೇಲೆ ರಂಧ್ರ ಮಾಡಿಕೊಂಡು ಹೋಗಿರುತ್ತೆ, ಆಗ ನಾವು ಕಾಯಿಗಳ ಕೊರಕ ಇದೆ ಅನ್ನೋದ್ರನ್ನ ನಾವು ಗುರುತಿಸಬಹುದು. ಇದನ್ನ ನಿವಾರಣೆ ಮಾಡಬೇಕು ಅಂದ್ರೆ ಮೆಲಾತಿಯನ್ನು 50 EC ಅಂತ ಸಿಗುತ್ತೆ, ಅದನ್ನ 1 ಪ್ರತಿ ಲೀಟರ್ ನೀರಿಗೆ 2 ml ಅದನ್ನ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಜೇಡರ ನುಸಿನೂ ಆಗಿಂದಾಗಿ ಬರುತ್ತೆ ಅಂತ ಕೇಳ್ತಾರೆ. ಹೌದು, ಈ ಜೇಡರ ನುಸಿ ಅನ್ನೋದು ಇದು 100 ನುಸಿಗಳು ಎಲೆಗಳ ತಳಭಾಗದಲ್ಲಿ ಕಾಣಿಸುತ್ತೆ, ಅದು ಎಲೆಗಳ ಮೇಲ್ಭಾಗದಲ್ಲಿ ಕಾಣಿಸೋದಿಲ್ಲ, ತಳಭಾಗದಲ್ಲಿ ಕಾಣಿಸ್ಕೊಂಡು ಅದು ಎಲೆಗಳಿಂದ ರಸ ಇರೋದ್ರಿಂದ ಆ ಎಲೆಗಳೆಲ್ಲ ಏನಾಗುತ್ತೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ಬಿಟ್ಟು ನಂತರ ಒಣಗೋದಿಕ್ಕೆ ಶುರು ಆಗುತ್ತೆ. ಇದನ್ನ ಕಡಿಮೆ ಮಾಡಬೇಕು ಅಂದ್ರೆ ಈಗ ರಸ ಇರೋ ಕೀಟಗಳು ಹೇಳ್ದೆ ನಾನು, ಒಂದು ನೊಣ, ನುಸಿ ಮತ್ತೆ ಏನು ಅಂತ. ಈ ರಸ ಇರೋ ಕೀಟಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಬರೀ ಔಷಧಿಯಿಂದನೇ ಸಾಧ್ಯ ಇಲ್ಲ. ಮೊದಲಿಗೆ ಏನ್ ಮಾಡ್ಬೇಕು, ಈ ಹಳದಿ ಅಂಟಿನ ಪಟ್ಟಿಗಳು ಅಂತ ಸಿಗುತ್ತೆ, ಈ ಹಳದಿ ಅಂಟು ಪಟ್ಟಿಗಳನ್ನು ನಾವು ಬಿತ್ತನೆ ಆದ 15 ದಿನಗಳ ನಂತರನೇ ನಾವು ನೇತಾಕ್ಬಿಡ್ಬೇಕು. ಎಲ್ಲಿ ಅಂದ್ರೆ ಒಂದು ಎಕರೆಗೆ ಏನಿಲ್ಲ ಅಂದ್ರೂ ಮಿನಿಮಮ್ 5-7 ನೀವು ಎಲ್ಲಾ ಕಡೆನೂ ಹಳದಿ ಅಂಟುಪಟ್ಟಿಗಳನ್ನು ಬಳಸಿದ್ರೆ ಈ ರಸ ಇರೋ ಕೀಟಗಳೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬೇವಿನ ಕಷಾಯ ಮಾಡ್ಕೊಳ್ಳೋದು ಅಥವಾ ಬೇವಿನ ಎಣ್ಣೆ, ಬೇವಿನ ಸೋಪು, ಹೊಂಗೆ ಸೋಪು ಎಲ್ಲ ಸಿಗುತ್ತೆ. ಅವುಗಳನ್ನೆಲ್ಲ ಬಳಸ್ಕೊಂಡ ಆದ ನಂತರ ನಾವು ಏನು ಈ ಕೀಟನಾಶಕಗಳಿಗೆ ಅದು ತೀವ್ರತೆ ನೋಡಿಕೊಂಡು ನಾವು ಸಿಂಪರಣೆ ಮಾಡಬೇಕು. ರಾಸಾಯನಿಕಗಳನ್ನ ಕೊನೆಯ ಅಸ್ತ್ರವಾಗಿ ಬಳಸಬೇಕು. ಇನ್ನ ಈ ಒಂದು ತಿಂಗಳು ಹುಳಿ ಬೆಳೆಗೆ ಬರುವಂತ ಪ್ರಮುಖವಾದ ರೋಗಗಳು ಯಾವ್ಯಾವ ಅಂತ? ಈ ತಿಂಗಳು ಹುಳಿಗೆ ಬರುವಂತ ಪ್ರಮುಖವಾದ ರೋಗ ಅಂತಂದ್ರೆ ಹಳದಿ ನಂಜು ರೋಗ. ಈ ನಂಜು ರೋಗ ಬಂತು ಅಂದ್ರೆ ಈ ಬೆಳೆನೆ ನಾಶ ಆಗ್ಬಿಡುತ್ತೆ ಅನ್ನೋದು ರೈತರಿಗೆ ಗೊತ್ತಿರುವಂತ ವಿಷಯ. ಇನ್ನು ಚಿಬ್ಬು ರೋಗ ಬರುತ್ತೆ, ಫೈಟ್ ಆಫ್ ತರ ಕಾಯಿ ಕೊಳೆ ರೋಗ ಅಂತ ಬರುತ್ತೆ, ಕಾಂಡದ ಸುಡು ರೋಗ, ಎಲೆ ಚುಕ್ಕು ರೋಗ, ತುಕ್ಕು ರೋಗ, ಹಾಗೆ ರೈಸೆಕ್ಟೋನಿಯಾ ಬೇರು ಕೊಳೆ ರೋಗ ಅನ್ನೋ ರೋಗಗಳು ಈ ಬೆಳೆಯಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತವು. ಈಗ ಹಳದಿ ನಂಜು ರೋಗ ಮುಖ್ಯವಾದ ರೋಗ ಅಂತ ತಾವು ಹೇಳಿದ್ರಿ, ಲಕ್ಷಣಗಳು ಹೇಗಿರ್ತವೆ? ಈ ಹಳದಿ ನಂಜು ರೋಗ ಇದು ವೈರಲ್ ಡಿಸೀಸ್ ಅಂತಾನು ಅಂತೀವಿ ನಾವು. ಇದನ್ನ ಒಂದು ಸ್ಪ್ರೆಡ್ ಮಾಡೋ ಅಂತದ್ದು ಏನು, ಅದು ಏನು ಅನ್ನೋ ಕೀಟ. ಈ ಏನುಗಳು ಕಾಣಿಸ್ಕೊಂತು ಅಂದಿದ ತಕ್ಷಣ ನಾವು ಅದಕ್ಕೆ ಕ್ರಮ ತಗೊಬೇಕು. ನಾವು ಯಾವ ಕ್ರಮ ತಗೊಳೋದಿಲ್ವೋ ಆಗ ಈ ನಂಜು ರೋಗ ಹೆಚ್ಚಾಗ್ಬಿರುತ್ತೆ. ಇದು ಎಲೆಗಳಲ್ಲಿ ಹಸಿರು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದ್ದು ಆ ಭಾಗ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಗಿಡಗಳ ಬೆಳವಣಿಗೆ ಕುಂಠಿತ ಹಾಕೊಂಡು ಹೋಗುತ್ತೆ. ಇದು ಕಾಣಿಸ್ಕೊಂಡಿದ ತಕ್ಷಣ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ ಒಂದು ಗಿಡದಲ್ಲಿ ಇದು ಕಾಣಿಸ್ಕೊಂತು, ಇದು ಗಿಡ ತಳಿಗಳಿರ್ಬೋದು ಅಥವಾ ಅಬ್ಬುವ ತಳಿಗಳಿರ್ಬೋದು, ಒಂದು ಗಿಡದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ ತಕ್ಷಣ ಆ ಗಿಡಗಳನ್ನ ತೆಗೆದು ಬಿಟ್ರೆ ಒಳ್ಳೇದು. ಜೊತೆಗೆ ಇದೇನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡೋದು ಬಹಳನೇ ಇಂಪಾರ್ಟೆಂಟ್. ಬೀಜೋಪಚಾರ ಇಮಿಡಾಕ್ಲೋರೋಪಿಡ್ ಅಲ್ಲಿ 1 kg 5 gram ಅಂತ ತಗೊಂಡು ನೀವು ಇದು ಬೀಜೋಪಚಾರ ಮಾಡಬೇಕಾಗುತ್ತೆ. ಜೊತೆಗೆ ಈ ಬೆಳೆ ಜಮೀನ್ ಸುತ್ತ ನೀವು 30-40 ದಿನ ಮುಂಚಿತವಾಗಿ ಏನು ಈ ಫಾಡರ್ ಮೇಜ್ ಅಂತೀವಿ ಅಥವಾ ಆಫ್ರಿಕನ್ ಟಾಲ್ ಮುಸ್ಕಿನ್ ಜೋಳ ಅದನ್ನ ನೀವು ಸುತ್ತು ಬೆಳ್ಕೊಂಡ್ರೆ ಈ ಇದರ ಹಾವಳಿನ ಕಡಿಮೆ ಮಾಡಬಹುದು. ಹಾಗೆ ನಾನು ಆಗ್ಲೇ ಹೇಳಿದೆ ಪ್ಲಾಸ್ಟಿಕ್ ನೀವು ಹೊದಿಕೆನ ಬಳಸಿದ್ರೆ ನಿಮ್ಗೆ ಇಳುವರಿ ಜಾಸ್ತಿ. ಹಾಗೆ ಈ ಪ್ಲಾಸ್ಟಿಕ್ ಹೊದಿಕೆ ಬಳಸೋದ್ರಿಂದ ಅದ್ರ ರಿಫ್ಲೆಕ್ಷನ್ಗೆ ಈ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆ ಈ ಬಿತ್ತನೆ ಆಗಿದ ತಕ್ಷಣ 30 ದಿನಗಳ ನಂತರ ಪ್ರತಿ ಲೀಟರ್ ನೀರಿಗೆ ಇಮಿಡಾಕ್ಲೋರೋಪಿಡ್ ಅಂದ್ರೆ 0.5 ml ಇಮಿಡಾಕ್ಲೋರೋಪಿಡ್ ನ ಮಿಕ್ಸ್ ಮಾಡಿಕೊಂಡು ನೀವು ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಹಳದಿ ನಂಜು ರೋಗದ ಬಗ್ಗೆ. ಇನ್ನು ಚಿಬ್ಬು ರೋಗ, ಚಿಬ್ಬು ರೋಗದ ಮುಖ್ಯ ಲಕ್ಷಣಗಳಂದ್ರೆ ಕಾಯಿಗಳಲ್ಲಿ ಪ್ರಾರಂಭದಲ್ಲಿ ತೇವಾಂಶದಿಂದ ಕೂಡಿದ್ದು ಕಪ್ಪನೆಯ ತಗ್ಗು ಮಚ್ಚೆಗಳನ್ನ ನಾವು ಕಾಣಿಸ್ಕೊಬಹುದು. ಇದನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಕಾಯಿ ಕಟ್ಟುವ ಹಂತದಲ್ಲಿ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿಗೆ 2 gram ನಷ್ಟು ಸೇರಿಸಿಕೊಂಡು ನೀವು ಸಿಂಪರಣೆ ಮಾಡಬೇಕು. ಇನ್ನೊಂದು ಕಾಯಿ ಕೊಳೆ ರೋಗ ಅಂತಾನೂ ಹೇಳಿದ್ರಿ ತಾವು. ಈ ಕಾಯಿ ಕೊಳೆ ರೋಗ, ಚಿಬ್ಬು ರೋಗ ಸ್ವಲ್ಪ ಸೇಮ್ ಬರುತ್ತೆ. ಚಿಬ್ಬು ರೋಗ ಸ್ವಲ್ಪ ತಗ್ಗು ಮಚ್ಚೆಗಳನ್ನು ಕಾಣಬಹುದು. ಇದರಲ್ಲಿ ಮೃದುಗೊಂಡಿರುವಂತ ತೇವಾಂಶ ಇರುವಂತ ನಾವು ಕಪ್ಪು ಮಚ್ಚೆಗಳನ್ನು ಇಲ್ಲಿ ಕೊಳ್ಕೊಂಡೋಗಿರುವಂತ ಮಚ್ಚೆಗಳನ್ನ ನಾವು ಕಾಣಿಸ್ಕೊಂತೀವಿ. ಇದು ನಿವಾರಣೆ ಮಾಡೋದಿಕ್ಕೆ ಕಾಯಿ ಬಲಿಯುವ ಹಂತದಲ್ಲಿ ಇದು ಹೆಚ್ಚಾಗಿ ಕಾಣಿಸೋದ್ರಿಂದ ಮ್ಯಾಂಕೋಜೆಬ್ ಅನ್ನುವ ಔಷಧಿಯನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೊಂದು ಈ ಕಾಂಡ ಸುಡು ರೋಗ ಅಂತ ಹೇಳಿದ್ರಿ, ಇದರ ಲಕ್ಷಣಗಳು ಹೇಗಿರ್ತವೆ? ಈ ಕಾಂಡ ಸುಡು ರೋಗದ ಲಕ್ಷಣಗಳು ಅಂದ್ರೆ ಮೊದಲಿಗೆ ಕಾಂಡದ ಭಾಗದಲ್ಲಿ ಕಾಣಿಸ್ಕೊಂಡು ನಂತರ ಆ ಭಾಗವು ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಕಾಂಡವು ಸುಡೋ ತರ ನಮಗೆ ಲಕ್ಷಣಗಳನ್ನ ಕಾಣಬಹುದು. ಇದನ್ನ ನಿರ್ವಹಣೆ ಮಾಡಬಹುದು ಅಂದ್ರೆ ಒಂದು ಬೀಜೋಪಚಾರ ಮಾಡುವಂತದ್ದು. ಬೀಜೋಪಚಾರ ಅಂದ್ರೆ ಒಂದು ಇಮಿಡಾಕ್ಲೋರೋಪಿಡ್ ಹೇಳಿದ್ವಿ, ಜೊತೆಗೆ ಅದರ ಜೊತೆಗೆ ಕಾರ್ಬನ್ ಡೈಸಿನ್ ಅಂತ ಸಿಗುತ್ತೆ. ಆ ಕಾರ್ಬನ್ ಡೈಸಿನ್ನ ಪ್ರತಿ 1 ಕೆಜಿ ಬೀಜಕ್ಕೆ 2 ಗ್ರಾಂನಷ್ಟು ಉಪಯೋಗಿಸ್ಕೊಂಡು ಅದನ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಕಾಂಡದ ಸುತ್ತ ನಾವು ಈ ಒಂದು ಕೆಮಿಕಲ್ ನ ಡ್ರಿಂಚಿಂಗ್ ಮಾಡಬೇಕಾಗುತ್ತೆ, ಅಂದ್ರೆ ಬುಡಕ್ಕೆ ಸೇರಿಸಬೇಕಾಗುತ್ತೆ. ಅದೇ ಯಾವ್ದಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ, ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತೀವಿ, ಬ್ಲೈಟೆಕ್ಸ್ ಅಂತಾನು ಸಿಗುತ್ತೆ. ಅದನ್ನ ನಾವು 1 ಲೀಟರ್ ನೀರಿಗೆ 3 ಗ್ರಾಂಗಳಷ್ಟು ಸೇರಿಸಿಕೊಂಡು ಆ ಬೇರುಗಳ ಹತ್ರ ನಾವು ಡ್ರಿಂಚ್ ಮಾಡಬೇಕಾಗುತ್ತೆ ನೀರನ್ನು. ಅರ್ತಿಯ ಮಾಡೋದ್ರಿಂದ ಇದರ ಒಂದು ನಿರ್ವಹಣೆಯನ್ನು ಮಾಡಬಹುದು. ಇನ್ನ ಎಲೆ ಚುಕ್ಕೆಯ ರೋಗದ ಲಕ್ಷಣಗಳಿಗೆ ಬಂದ್ರೆ, ಎಲೆ ಚುಕ್ಕೆ ರೋಗಗಳ ಲಕ್ಷಣಗಳು ಬಂದ್ರೆ ಎಲೆಗಳ ಮೇಲೆ ಕಪ್ಪಾಗಿರುವಂತ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ಅದು ಕಪ್ಪಾಗಿರುತ್ತೆ, ಅದ್ರ ಜೊತೆಗೆ ಎಣ್ಣೆಗಳು ಒಳಗೋದಿಕ್ಕೆ ಶುರು ಆಗುತ್ತೆ. ಇದು ನಿರ್ವಹಣೆ ಮಾಡೋದು ಒಂದು ಬೀಜೋಪಚಾರ ಮಾಡುವಂತದ್ದು, ಕಾರ್ಬನ್ ಡೈಸಿನ್ ಯೂಸ್ ಮಾಡಿ. ಅದ್ರ ಜೊತೆಗೆ ಮ್ಯಾಂಕೋಜೆಬ್ ಅನ್ನೋದು ಸಿಂಪರಣೆ ಮಾಡೋದು. ಈ ಮ್ಯಾಂಕೋಜೆಬ್ ಇಂದ ಹಲವಾರು ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನು ತುಕ್ಕು ರೋಗನು ಕಂಡು ಬರುತ್ತಲ್ವೇ? ತುಕ್ಕು ರೋಗ ಕಂಡು ಬರುತ್ತೆ. ಇದ್ರ ಲಕ್ಷಣಗಳು ಅಂತಂದ್ರೆ ಕೆಂಪು ಮಿಶ್ರಿತ ಕಂದು ಬಣ್ಣದಿಂದ ಕೂಡಿರುವಂತಹ ವೃತ್ತಾಕಾರದ ಮಚ್ಚೆಗಳನ್ನ ನಾವು ಎಳೆಯ ಕೆಳಭಾಗದಲ್ಲಿ ಕಾಣಬಹುದು. ನಂತರ ಕಂದು ಬಣ್ಣದಿಂದ ಇದು ಕಪ್ಪಾಗಿ ಟರ್ನ್ ಆಗ್ಬಿಟ್ಟು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಆಮೇಲೆ ಉದುರೋಗ್ಬಿಡುತ್ತೆ. ಇದರ ನಿರ್ವಹಣೆ ಮಾಡಬೇಕು ಅಂದ್ರೆ ಒಂದು ಮ್ಯಾಂಕೋಜೆಬ್ 2 ಗ್ರಾಂ ನೀವು ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ಲಾಂಟ್ ವ್ಯಾಕ್ಸ್ ಅಂತ ಸಿಗುತ್ತೆ ಅದು 1 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಕ್ಲೋರೋಥೆನೋನಿಲ್. ಇದು ಕ್ಲೋರೋಥೆನೋನಿಲ್ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನ 2 ಗ್ರಾಂ 1 ಲೀಟರ್ ನೀರಿಗೆ ನೀವು ಸೇರಿಸಿಕೊಂಡು ಸಿಂಪರಣೆ ಮಾಡಬಹುದು. ಈ ತುಕ್ಕು ರೋಗ ಏನಾದ್ರೂ ನಿರ್ವಹಣೆ ಆಗ್ಲಿಲ್ಲ ಅಂದ್ರೆ 15 ದಿವಸಗಳಿಗೊಮ್ಮೆ ಈ ಔಷಧಿಗಳನ್ನು ನೀವು ಅಂದ್ರೆ ಸಿಂಪರಣೆ ಮಾಡ್ತಾ ಇರಬೇಕಾಗುತ್ತೆ. ಬೇರು ಕೊಳೆ ರೋಗ ಅಂತ ಬಂದಾಗ ಈ ಎಲೆಗಳು ಹಳದಿಯಾಗಿ ಮೊದಲಿಗೆ ಸ್ಟಾರ್ಟ್ ಆಗಿ ನಂತರ ಅದು ಉದುರೋಗ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಬುಡದ ಕಾಂಡ ಅಥವಾ ಬೇರುಗಳು ಸುತ್ತ ಕಪ್ಪಾಗ್ಬಿಟ್ಟು ಗಿಡ ಫುಲ್ಲು ಸಾಯೋದಿಕ್ಕೆ ಶುರುವಾಗುತ್ತೆ. ಇದಕ್ಕೇನು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಒಂದು ರೋಗಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ಬುಡದ ಸುತ್ತನು ನಾವು ಡ್ರೆಂಚ್ ಮಾಡ್ಕೊಂಡ್ರೆ ಈ ರೋಗನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು, ಬೀಜೋಪಚಾರನು ಮಾಡ್ಕೊಬಹುದು. ಇನ್ನ ಈ ಒಂದು ತಿಂಗಳ ಹುರುಳಿ ಬೆಳೆನಲ್ಲಿ ಇಳುವರಿಯನ್ನು ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಇದು ತಿಂಗಳ ಹುರುಳಿ ನಮ್ಗೆ ಬಿತ್ತನೆ ಮಾಡೋದ್ರಿಂದ 50 ದಿನಗಳ ನಂತರದಿಂದ ನಾವು ಕಾಯಿಗಳನ್ನ ಕೊಯ್ಯೋದಕ್ಕೆ, ಇದು ತಿಂಗಳಿಗೆ ಹೂ ಬಿಡುತ್ತೆ. ಹೌದು ತಿಂಗಳ ಹುರುಳಿ ಅನ್ನೋದು ಅದು 50 ದಿನಗಳ ನಂತರ ನಾವು ಕೊಯ್ಲು ಮಾಡಬಹುದು. ನಾವು ಎಕರೆಗೆ ಏನಿಲ್ಲ ಅಂದ್ರೆ ಗಿಡ್ಡ ತಳಿಗಳಿಂದ 4.5 ರಿಂದ 6 ಟನ್ ಅಷ್ಟು ನಾವು ಇಳುವರಿ ಪಡಿಬಹುದು. ಆದ್ರೆ ಅಬ್ಬುವ ತಳಿಗಳಿಂದ ನಾವು 8 ರಿಂದ 10 ಟನ್ ಅಷ್ಟು ಸಹ ನಾವು ಎಕರೆಗೆ ಇಳುವರಿಯನ್ನ ಪಡಿಬಹುದು. ರೈತ ಬಾಂಧವರೇ, ತಮಗೆ ಈ ತಿಂಗಳ ಹುರುಳಿ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಎಂ ಶಾಲಿನಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9481735592. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9481735592. ತುಂಬ ಸಂತೋಷ ಡಾಕ್ಟರ್ ಶಾಲಿನಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತಿಂಗಳ ಹುರುಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಹಾಗೆ ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳು. ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಮತ್ತು ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತರು ಮತ್ತು ರೈತ ಮಹಿಳೆಯರಿಂದ ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಸಾಲಿನಿಂದ ಕೃಷಿನಲ್ಲಿ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವಂಥ ದೃಷ್ಟಿಯಿಂದ, ಹಾಗೆಯೇ ಮಹಿಳೆಯರನ್ನು ಕೃಷಿಯತ್ತ ಆಕರ್ಷಿಸೋದಕ್ಕೆ ಪ್ರತ್ಯೇಕವಾಗಿ ರೈತ ಮಹಿಳೆಯರಿಗೋಸ್ಕರನೇ ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ನೀಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದ್ದರಿಂದ ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸೋದರ ಮುಖಾಂತರ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯೋದಕ್ಕೆ ಕೋರಲಾಗಿದೆ. ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಜುಲೈ ತಿಂಗಳ 22ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ನಮೂನೆ ಜೊತೆಗೆ ಅರ್ಜಿ ಜೊತೆಯಲ್ಲಿ ಸಲ್ಲಿಸಬೇಕಾದಂಥ ದಾಖಲಾತಿಗಳು, ಸ್ಪರ್ಶದಕ್ಕೆ ಇರುವಂಥ ಅರ್ಹತೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸೋದಕ್ಕೆ ಕೋರಲಾಗಿದೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಿಂಗಳ ಹುರುಳಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಶಾಲಿನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಉದ್ಯೋಗವಾಣಿ. ನನ್ನ ಹೆಸರು ಪಿ ವೀರಭದ್ರಪ್ಪ. ನಾನು SSLC ಪಾಸ್ ಆದ ನಂತರ DDTC ಹೊಸಪೇಟೆಯಲ್ಲಿ ಡಿಪ್ಲೊಮೋ ಕೋರ್ಸ್ ತರಬೇತಿ ಪಡೆದಿದ್ದೇನೆ. ಈಗ IFB ಇಂಡಸ್ಟ್ರಿ ಬ್ಯಾಂಗ್ಳೂರ್ನಲ್ಲಿ ವರ್ಷಕ್ಕೆ 7.5 ಲ್ಯಾಕ್ಸ್ನಂತೆ ಸಂಬಳ ತೆಗೆದುಕೊಳ್ಳುತ್ತಿದ್ದೇನೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ DDTC ಸೇರಿ. ಸಹಾಯವಾಣಿ 1552627 ಕರೆ ಮಾಡಿ ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೃಷಿ ಮಾಹಿತಿ. ಕೃಷಿನಲ್ಲಿ ಬೀಜಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ರೋಗರಹಿತವಾದಂಥ ಆರೋಗ್ಯವಂತ ಉತ್ತಮ ಗುಣಮಟ್ಟದ ಬೀಜವನ್ನು ರೈತರು ಬಿತ್ತನೆಗೆ ಬಳಸ್ಕೋಬೇಕಾಗತ್ತೆ. ಇದರಿಂದ ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಕೃಷಿನಲ್ಲಿ ಬೀಜ ಒಂದು ಮೂಲ ಪರಿಕರ, ಇದು ಒಂದು ಜೈವಿಕ ಶಕ್ತಿ. ಬಿತ್ತನೆ ಬೀಜವನ್ನು ಬಿತ್ತನೆಗೆ ಬಳಸೋದಕ್ಕಿಂತ ಮೊದಲು ವಿವಿಧ ರೋಗನಾಶಕ ಅಥವಾ ಕೀಟನಾಶಕಗಳಿಂದ ಉಪಚರಿಸೋದು ಬಹಳ ಒಳ್ಳೆಯದು. ನಾವು ಬಿತ್ತನೆಗೆ ಉಪಯೋಗಿಸುವಂಥ ಬಿತ್ತನೆ ಬೀಜದಲ್ಲಿ ಏನಾದರೂ ರೋಗದ ಸೋಂಕು ಇದ್ದರೆ ಪ್ರಾರಂಭದಲ್ಲೇ ಬೀಜೋಪಚಾರದ ಮೂಲಕ ಅದನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಬೀಜೋಪಚಾರದ ಕ್ರಮಗಳು ತುಂಬ ಸರಳ, ಕಡಿಮೆ ಖರ್ಚಿನ ಒಂದು ತಂತ್ರಜ್ಞಾನಗಳು. ರೈತರು ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳಿಗೆ ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಈ ಬೀಜೋಪಚಾರ ಮಾಡೋದಕ್ಕೆ ಮಣ್ಣಿನ ಮಡಕೆ ಅಥವಾ ಪಾಲಿಥೀನ್ ಚೀಲಗಳನ್ನು ಬಳಸೋದು ಬಹಳ ಒಳ್ಳೆಯದು. ನಾವು ಬಿತ್ತನೆ ಮಾಡುವಂಥ ಬೀಜಗಳನ್ನು ವಿವಿಧ ಈ ಮಣ್ಣಿನಿಂದ ಬರುವಂಥ ರೋಗಗಳಿಂದ ತಪ್ಪಿಸಿ ಉತ್ತಮವಾದಂಥ ಮೊಳಕೆ ಬರೋದಕ್ಕೆ, ಒಳ್ಳೆ ಫಸಲನ್ನು ಪಡೆಯೋದಕ್ಕೆ ಈ ಬೀಜೋಪಚಾರ ಅತ್ಯವಶ್ಯಕ. ಮುಖ್ಯವಾಗಿ ಭತ್ತದ ಬೆಳೆಗೆ ಬೆಂಕಿ ರೋಗ ಮುಖ್ಯವಾದಂಥ ರೋಗ. ಈ ರೋಗದ ವಿರುದ್ಧ ಪ್ರತಿ ಕಿಲೋಗ್ರಾಂ ಭತ್ತದ ಬೀಜಕ್ಕೆ 2 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ನಿಂದ ನಾವು ಉಪಚಾರವನ್ನು ಮಾಡಬೇಕಾಗತ್ತೆ. ಇನ್ನು ಜೋಳಕ್ಕೆ ಮಣ್ಣು ಮತ್ತು ಬೀಜದಿಂದ ಹಲವಾರು ರೋಗಗಳು ಬರ್ತವೆ. ಇದನ್ನು ತಡೆಗಟ್ಟೋದಕ್ಕೆ ನಾವು ಪ್ರತಿ ಕಿಲೋಗ್ರಾಂ ಈ ಜೋಳದ ಬೀಜಕ್ಕೆ ಟ್ರೈಕೋಡರ್ಮ ಹಾರ್ಜಿಯಾನಮ್ನಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಇದು ಒಂದು ಜೈವಿಕ ಶಿಲೀಂದ್ರನಾಶಕ. ಇನ್ನು ರಾಗಿನಲ್ಲಿ ನಾವು ಬೆಂಕಿ ರೋಗವನ್ನು ತಡೆಗಟ್ಟೋದಕ್ಕೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 2 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ ರಾಸಾಯನಿಕದಿಂದ ಬೀಜೋಪಚಾರ ಮಾಡಬೇಕಾಗತ್ತೆ. ಇನ್ನು ಮುಸ್ಕಿನ ಜೋಳದಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವಂಥ ರೋಗಗಳನ್ನು ತಡೆಗಟ್ಟೋದಕ್ಕೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಈ ಟ್ರೈಕೋಡರ್ಮ ಹಾರ್ಜಿಯಾನಮ್ನಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸಜ್ಜನಲ್ಲಿ ಮಣ್ಣಿನಿಂದ ಹರಡುವಂಥ ರೋಗವನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಟ್ರೈಕೋಡರ್ಮ ವಿರಡೆ ಅಥವಾ ಟ್ರೈಕೋಡರ್ಮ ಹಾರ್ಜಿಯಾನಮ್ನಿಂದ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಅದೇ ಅಲಸಂದೆ ಬೆಳೆನಲ್ಲಿ ಈ ಸೊರಗು ರೋಗ ಮತ್ತು ಅಂಗಮಾರಿ ರೋಗದ ಒಂದು ನಿರ್ವಹಣೆಗಾಗಿ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಟ್ರೈಕೋಡರ್ಮ ಹಾರ್ಜಿಯಾನಮ್ನಿಂದ ನಾವು ಉಪಚಾರವನ್ನು ಮಾಡಬೇಕಾಗತ್ತೆ. ತೊಗರಿನಲ್ಲಿ ಎಲ್ಲ ಶಿಲೀಂಧ್ರದಿಂದ ಬರುವಂಥ ರೋಗಗಳನ್ನು ನಾವು ತಡೆಗಟ್ಟೋದಕ್ಕೆ ಮುಖ್ಯವಾಗಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಬಳಸೋದು ಬಹಳ ಮುಖ್ಯ. ಇದರ ಜೊತೆಗೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಈ ಟ್ರೈಕೋಡರ್ಮ ಹಾರ್ಜಿಯಾನಮ್ ಜೈವಿಕ ಶಿಲೀಂಧ್ರನಾಶಕದಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ನೆಲಗಡಲೆನಲ್ಲಿ ಈ ಗೊಣ್ಣೆ ಹುಳುವಿನ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ. ಇದರ ಒಂದು ನಿಯಂತ್ರಣಕ್ಕಾಗಿ ಪ್ರತಿ 1 ಕಿಲೋಗ್ರಾಂ ಈ ನೆಲಗಡಲೆ ಬೀಜಕ್ಕೆ 10 ಮಿಲಿಲೀಟರ್ನಷ್ಟು ಈ ಕ್ಲೋರೋಫೈರಿಪಾಸ್ ಅಥವಾ ಕ್ವಿನಾಲ್ಫಾಸ್ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಆನಂತರ ಬಿತ್ತನೆ ಮಾಡಬೇಕಾಗತ್ತೆ. ಹಾಗೆಯೇ ಈ ನೆಲಗಡಲೆ ಬೆಳೆನಲ್ಲೇ ಕಾಂಡ ಕೊಳೆ ರೋಗ, ಬೀಜ ಕೊಳೆ ರೋಗ, ಸಸಿ ಕೊಳೆ ರೋಗಗಳು ಕಂಡುಬರ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ನಾವು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಈ ಟ್ರೈಕೋಡರ್ಮ ಹಾರ್ಜಿಯಾನಮ್ನಿಂದ ನಾವು ಬೀಜೋಪಚಾರ ಮಾಡಿ ಆನಂತರ ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು ಸೂರ್ಯಕಾಂತಿ ಬೆಳೆನಲ್ಲಿ ಎಲ್ಲ ರೋಗಗಳ ವಿರುದ್ಧವಾಗಿ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಥವಾ ಟ್ರೈಕೋಡರ್ಮ ವಿರಡೆಯಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಸೋಯಾ ಅವರೆಯಲ್ಲಿ ಈ ರೈಜೋಬಿಯಂ ಮತ್ತು ಈ ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಬಿತ್ತನೆಗಿಂತ ಮುಂಚೆ ಬೀಜವನ್ನು ಉಪಚಾರ ಮಾಡಬೇಕಾಗತ್ತೆ. ಎಳ್ಳು ಬೆಳೆನಲ್ಲಿ ಈ ಬೇರು ಕೊಳೆ ರೋಗ, ಸಸಿ ಕೊಳೆ ರೋಗವನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಟ್ರೈಕೋಡರ್ಮ ವಿರಡೆಯಿಂದ ಬೀಜೋಪಚಾರ ಮಾಡಬೇಕಾಗತ್ತೆ. ಅದೇ ರೀತಿ ಎಲೆ ಚುಕ್ಕೆ ರೋಗ ಅಥವಾ ಒಣ ಬೇರುಕುಳೆ ರೋಗದ ವಿರುದ್ಧವಾಗಿ ನಾವು ಥೈರಾಮ್ನಿಂದ ಬೀಜೋಪಚಾರ ಮಾಡಬೇಕಾಗತ್ತೆ. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 2-2.5 ಗ್ರಾಂನಷ್ಟು ಥೈರಾಮನ್ನು ಬಳಸ್ಕೋಬೇಕಾಗತ್ತೆ. ಅದೇ ಅಂಗಮಾರಿ ರೋಗ ಅಥವಾ ಎಲೆ ಚುಕ್ಕೆ ರೋಗದ ವಿರುದ್ಧವಾಗಿ ನಾವು ಪ್ರತಿ ಲೀಟರ್ ನೀರಿಗೆ 1/4 ಗ್ರಾಂನಷ್ಟು ಈ ಅಗ್ರಿಮೈಸಿನ್ 100 ಅಥವಾ 1/4 ಗ್ರಾಂನಷ್ಟು ಈ ಸ್ಟ್ರೆಪ್ಟೋಸೈಕ್ಲಿನನ್ನು ಬೆರೆಸ್ಕೊಂಡು ದ್ರವಣವನ್ನು ತಯಾರಿಸ್ಕೊಂಡು ಅದರಲ್ಲಿ ಈ ಬೀಜಗಳನ್ನು ಅದ್ದಿ ನಾವು ಬಿತ್ತನೆಗೆ ಬಳಸ್ಕೋಬೇಕಾಗತ್ತೆ. ಕಬ್ಬಿನಲ್ಲಿ ಕಬ್ಬು ಕೊಳೆ ರೋಗ ಅಥವಾ ಸೊರಗು ರೋಗಗಳು ಕಂಡುಬರುತ್ತವೆ. ಇವುಗಳ ಒಂದು ನಿರ್ವಹಣೆಗಾಗಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಈ ಕಾರ್ಬನ್ಡೈಜೀಮ್ ಶಿಲೀಂದ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣದಲ್ಲಿ ಅದ್ದಿ ಈ ಕಬ್ಬಿನ ತುಂಡುಗಳನ್ನು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಅದೇ ರೀತಿ ಪ್ರತಿ ಲೀಟರ್ ನೀರಿಗೆ 4-6 ಗ್ರಾಂನಷ್ಟು ಈ ಟ್ರೈಕೋಡರ್ಮ ಆರ್ಜಿಯಾನಮನ್ನು ನಾವು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಈ ಕಬ್ಬಿನ ತುಂಡುಗಳನ್ನು ಅದರಿಂದ ಉಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಹತ್ತಿನಲ್ಲಿ ನಾವು ಮಣ್ಣು ಮತ್ತು ಬೀಜದಿಂದ ಬರುವಂಥ ರೋಗಗಳನ್ನು ತಡೆಗಟ್ಟೋದಕ್ಕೆ ವಾಣಿಜ್ಯ ಗಂಧಕಾಮ್ಲದಿಂದ ಈ ಹತ್ತಿ ಬೀಜದ ಮೇಲಿರುವಂಥ ಗುಂಜನ್ನು ತೆಗಿಬೇಕಾಗತ್ತೆ. ಆನಂತರ ಈ ಟ್ರೈಕೋಡರ್ಮ ಆರ್ಜಿಯಾನಮ್ನಿಂದ ಬೀಜಗಳನ್ನು ಉಪಚರಿಸಬೇಕಾಗತ್ತೆ. ಇದಕ್ಕೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಈ ಟ್ರೈಕೋಡರ್ಮ ಆರ್ಜಿಯಾನಮ್ಮು ಬೇಕಾಗತ್ತೆ. ಅದೇ ಕ್ಯಾಪ್ಟಾನ್ ಬಳಸ್ಕೊಳ್ಳೋದಾದರೆ 3 ಗ್ರಾಂನಷ್ಟು ಬೇಕಾಗತ್ತೆ. ಅದೇ ಕಾರ್ಬನ್ಡೈಜೀಮ್ನಿಂದ ಉಪಚಾರ ಮಾಡೋದಾದರೆ 4 ಗ್ರಾಂನಷ್ಟು ಕಾರ್ಬನ್ಡೈಜೀಮನ್ನು ಬಳಸಿ ಈ ಹತ್ತಿ ಬೀಜಗಳನ್ನು ಬೀಜೋಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ ಕೇಳಿದರೆ ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಇನ್ನು